ಸಾಧಿಸಿ ತ್ರಿಪುರದ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ತ್ರಿಪುರದ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ಸಕಲವ ತಿಳಿದವನೇ. ಬಾಡದಾದಿ ಕೇಶವ ಭಕ್ತಿ ಗೊಲಿದವನೇ, ಬಾಡದಾದಿ ಕೇಶವ ಭಕ್ತಿ ಗೊಲಿದವನೇ, ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ